ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಂಬಾರ ಪದಾರ್ಥಗಳ ರಫ್ತು ಉತ್ತೇಜನ ಕಾರ್ಯಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಾವು ಇತಿಹಾಸವನ್ನ ಓದಿದಂತಹ ಸಂದರ್ಭದಲ್ಲಿ ಭಾರತ ದೇಶ ಯಾಕೆ ಹೆಚ್ಚು ಜನಪ್ರಿಯವಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಬಂದಾಗ ನಮ್ಮಲ್ಲಿ ಬೆಳೆಯುವಂತಹ ಸಾಂಬಾರ ಪದಾರ್ಥಗಳೇನಿದ್ದಾವೋ ಇವುಗಳನ್ನ ರಫ್ತು ಮಾಡುವ ನಿಟ್ಟಿನಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಭಾರತ ದೇಶಕ್ಕೆ ಒಂದು ಒಳ್ಳೆಯ ಸ್ಥಾನಮಾನ ಇರುವಂತದ್ದು. ಆ ಸ್ಥಾನಮಾನವನ್ನ ಉಳಿಸಿಕೊಳ್ಬೇಕು, ಮುಂದಿನ ದಿವಸಗಳಲ್ಲಿಯೂ ಕೂಡ ಸಾಂಬಾರ ಪದಾರ್ಥಗಳ ಉತ್ಪಾದನೆಗೆ ಮತ್ತೆ ರಫ್ತಿಗೆ ಸಂಬಂಧಪಟ್ಟ ಹಾಗೆ ನಾವು ಮೇಲುಗೈ ಸಾಧಿಸಬೇಕು ಅನ್ನುವಂತಹ ಉದ್ದೇಶದಿಂದ ನಮ್ಮ ಭಾರತ ಸರ್ಕಾರ ಸಾಂಬಾರ ಮಂಡಳಿಯನ್ನ ಜಾರಿಗೆ ತಂದು ಆ ಮಂಡಳಿ ಈ ಒಂದು ಸಾಂಬಾರ ಪದಾರ್ಥಗಳ ಬೇಸಾಯ ಕ್ರಮಗಳು ಇರಬಹುದು, ಅವುಗಳ ಸಂಸ್ಕರಣೆ ಇರಬಹುದು, ಮೌಲ್ಯವರ್ಧನೆ ಇರಬಹುದು ಮತ್ತು ರಫ್ತಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದೆ. ಇವತ್ತಿಗೂ ಕೂಡ ಭಾರತ ದೇಶದ ಸಾಂಬಾರ ಪದಾರ್ಥಗಳ ರಫ್ತು ಅನ್ನುವಂಥದ್ದು ಒಂದು ಉಚ್ಚಾಯ ಸ್ಥಿತಿಯಲ್ಲಿ ಇರುವಂತದ್ದನ್ನ ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಈ ಸಾಂಬಾರ ಮಂಡಳಿ ಸಾಂಬಾರ ಪದಾರ್ಥಗಳ ರಫ್ತು ಮಾಡಲಿಕ್ಕೆ ಏನೆಲ್ಲ ಉತ್ತೇಜನ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿದೆ, ಏನೆಲ್ಲ ಅನುಕೂಲಗಳನ್ನ ಬೆಳೆಗಾರರಿಗೆ ಮತ್ತು ಕೊಳ್ಳುವವರಿಗೆ ಮತ್ತು ರಫ್ತುದಾರರಿಗೆ ಮಾಡ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ದೋಣಿಗಾಲಿನ ಸಮೀಪ ಇರುವಂತಹ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಬಿಎ ವಾದಿರಾಜ್ ಅವರು. ವಾದಿರಾಜ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ. ಈಗಾಗಲೇ ಹೇಳಿದಾಗೆ ಸಾಂಬಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ನಮ್ದು ಒಂಥರ ಅಗ್ರವಾದಂತಹ ಸ್ಥಾನ ಭಾರತ ದೇಶದ ಸ್ಥಾನ. ಇವತ್ತಿಗೆ ಆ ಸ್ಥಾನಮಾನ ಹೇಗಿದೆ? ಈಗಲೂ ಕೂಡ ನಿಮಗೆ ಗೊತ್ತಿರುವುದು ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಾಂಬಾರ ಬೆಳೆಗಳನ್ನು ಬೆಳೀತಾರೆ, ಸಾಂಬಾರ ಪದಾರ್ಥಗಳನ್ನ ಉಪಯೋಗಿಸ್ತಾರೆ ಮತ್ತು ಅತಿ ಹೆಚ್ಚು ಸಾಂಬಾರ ಪದಾರ್ಥಗಳನ್ನ ನಾವು ಹೊರದೇಶಕ್ಕೆ ಕಳಿಸ್ಕೊಡ್ತೀವಿ. ಅಂದರೆ ಲಾರ್ಜೆಸ್ಟ್ ಪ್ರೊಡಕ್ಷನ್, ಕನ್ಸಂಪ್ಷನ್ ಆ್ಯಂಡ್ ಎಕ್ಸ್ಪೋರ್ಟ್, ಈ ಮೂರು ಕೂಡ ನಮ್ಮ ಭಾರತ ದೇಶದ ಭಾಳ ದಿವಸದಿಂದ ಕೂಡ ಅದು ಉಳ್ಕೊಂಬಂದಿದೆ. ಇನ್ನು ಮುಂದೆ ಕೂಡ ಅದೇ ರೀತಿ ಉಳ್ಕೊಂಬರ್ಬೇಕು ಅಂದರೆ ಕೆಲವು ಕಾರ್ಯಕ್ರಮಗಳು ನಾವು ನಮ್ಮ ಸಾಂಬಾರ ಮಂಡಳಿ ಮತ್ತು ನಮ್ಮ ಮಂತ್ರಾಲಯ ಏನೇನು ನಿರ್ದೇಶನ ಕೊಟ್ಟಿದೆ ಆ ಥರ ನಮ್ಮ ಬೆಳೆಗಾರ ಆಗಲಿ ಅಥವಾ ನಮ್ಮ ಎಕ್ಸ್ಪೋರ್ಟರ್ಸ್ ಆಗಲಿ ರಫ್ತು ಮಾಡೋರಾಗಲಿ ಮತ್ತು ಬೇರೆ ಬೇರೆ ವಿವಿಧ ಮೌಲ್ಯವರ್ಧನ ಪ್ರಾಡಕ್ಟ್ಗಳನ್ನ ಮಾಡೋರಾಗಲಿ, ಈಗ ಮಸಾಲೆ ಪ್ರಾಡಕ್ಟ್ಗಳು ಬೇಕಷ್ಟಿದೆ, ಈಗ ಬೇರೆ ಬೇರೆ ಈ ಮಸಾಲೆ ಪದಾರ್ಥಗಳನ್ನ ಮಾಡ್ತಾರಲ್ಲ, ಅವಾಗ ಕೆಲವು ವಿಶೇಷ ಒಂದು ಆಸಕ್ತಿ ಮತ್ತು ವಿಶೇಷ ಕ್ರಮಗಳನ್ನ ಅವರಿಂದ ಅಳವಡಿಸ್ಕೊಂಡ್ರೆ ನಮ್ಮಲ್ಲಿರುವಂತಹ ಪದಾರ್ಥಕ್ಕೆ ಹೆಚ್ಚಿನ ಬೆಲೆನೂ ಬರುತ್ತೆ ಮತ್ತು ಹೆಚ್ಚಿನ ಒಂದು ಬೆಲೆ ಜೊತೆಯಲ್ಲಿ ನಮಗೆ ಪ್ರಮಾಣ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ನಮ್ಮ ಸಾಂಬಾರ ಮಂಡಳಿ 10 ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡಿದೆ. ಅದರೊಳಗೆ ಪ್ರಮುಖವಾದಂತಹ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ನಮ್ಗೆಲ್ಲ ಗೊತ್ತಿರುವುದು ನಮ್ಮ ಕರ್ನಾಟಕ ತೊಗೊಳ್ಳೋಣ, ನಮ್ಮ ಭಾರತ ದೇಶದಲ್ಲಿ ಸುಮಾರು 52 ವಿವಿಧ ಸ್ಪೈಸಸ್ಗಳನ್ನ ಬೆಳಿತೀವಿ, ಸಾಂಬಾರ ಬೆಳೆಗಳನ್ನ ಬೆಳಿತೀವಿ, ಅದನ್ನು ಮೌಲ್ಯವರ್ಧನೆ ಕೂಡ ಮಾಡ್ತೀವಿ. ಆದ್ರೆ ನಮ್ಮ ಕರ್ನಾಟಕ ತೊಗೊಂಡಾಗ ಪ್ರಮುಖವಾಗಿ 4-5 ಸಾಂಬಾರ ಬೆಳೆಗಳು ಬರ್ತವೆ. ಅದರೊಳಗೆ ಮೊದಲನೇದು ಕಾಳುಮೆಣಸು. ವಿಶ್ವದಲ್ಲೇ ಅತಿ ಹೆಚ್ಚು ಉತ್ತಮವಾದಂತಹ ಗುಣಮಟ್ಟದ ಕಾಳುಮೆಣಸನ್ನು ಬೆಳೆಯುವಂತಹ ಪ್ರದೇಶ ಅಂದ್ರೆ ನಮ್ಮ ಕರ್ನಾಟಕ. ಅದರೊಳಗೂ ಹಾಸನ ಜಿಲ್ಲೆ, ಚಿಕ್ಕಮಗಳೂರು, ಸಿರಸಿ, ಉತ್ತರ ಕನ್ನಡ ಆಗ್ಬಹುದು ಅಥವಾ ಮಡಿಕೇರಿ ಆಗ್ಬಹುದು, ಈ ಭಾಗದಲ್ಲಿ ಉತ್ತಮವಾದಂತಹ ಕಾಳುಮೆಣಸನ್ನ ಬೆಳಿತೀವಿ. ಆದ್ರೆ ಇಷ್ಟು ದಿನ ನಾವು ಉತ್ತಮವಾದಂತಹ ಹೆಚ್ಚಿಗೆ ಉತ್ಪಾದನೆ ಮತ್ತು ಹೆಚ್ಚು ಪ್ರದೇಶ ಇದ್ರೂ ಕೂಡ ನಮಗೆ ಪ್ರದೇಶದಲ್ಲಿ ಕಾಳುಮೆಣಸು ಅಂದ ತಕ್ಷಣ ಕೇರಳ ಅಂತಾನೆ ಬಂದ್ಬಿಡುತ್ತೆ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ನಾವು ಉತ್ಪಾದನೆ ಮಾಡ್ತೀವಿ ಆದ್ರೆ ಉತ್ಪಾದನೆ ನಂತರ ನಾವೇನ ಕಾರ್ಯಕ್ರಮ ಮಾಡಬೇಕು ಅದ್ ಮಾಡ್ತಾ ಇಲ್ಲ. ಸಂಸ್ಕರಣೆ, ಮೌಲ್ಯವರ್ಧನೆ ಆಗ್ಬಹುದು. ಸಿಂಪಲ್ ಥಿಂಗ್ ಏನಪ್ಪಾ ಅಂದ್ರೆ ಕ್ಲೀನಿಂಗ್, ಅದನ್ನ ಸ್ವಚ್ಛಗೊಳಿಸೋದು, ಅಲ್ಲಿರುವಂತಹ ಧೂಳಾಗ್ಬಹುದು, ಬೇರೆ ಬೇರೆ ಅನ್ಯ ಪದಾರ್ಥಗಳನ್ನ ನಾವು ಕಾಳುಮೆಣಸಿಂದ ಬೇರ್ಪಡಿಸೋದಾಗಲಿ, ಎರಡನೇದಾಗಲಿ ಗ್ರೇಡಿಂಗ್. ಸಾಮಾನ್ಯವಾಗಿ ಬಲ್ಕ್ ನಾವು ಕೊಟ್ಬಿಡ್ತೀವಿ, ಕೇಳೋರು ಬರ್ತಾರೆ ಬಲ್ಕ್ ತಗೊಂಡು, ಅಲ್ಲಿ ಏನ್ ಮಾಡ ಅವ್ರ ಏನ್ ಬೇರೆ ಏನು ಮಾಡ್ಕೋವಲ್ಲ, ಅವರು ಅದನ್ನ ಕ್ಲೀನ್ ಮಾಡ್ತಾರೆ, ಲೋವರಿಂದ ಡಸ್ಟ್ ಗಳು ಹೋಗುತ್ತೆ. ಎರಡನೇದು ಗ್ರೇಡಿಂಗ್ ಮಾಡ್ತಾರೆ. ಆಮೇಲೆ ಕಲರ್ ಸಾರ್ಟಿಂಗ್ ಅಂತ, ಕಲರ್ ಸಾರ್ಟಿಂಗ್ ಮಿಷಿನ್ ಮುಖಾಂತರ ತುಂಬಾ ಅತಿ ಬ್ಲಾಕ್ ಇರುವಂತದ್ದು, ಒಂದು ಮೀಡಿಯಂ ಬ್ಲಾಕ್ ಇರುವಂತದ್ದು, ಅರೆ ಬರೆ ಬ್ಲಾಕ್ ಇರುವಂತದ್ದು, ಈ ತರ ಗ್ರೇಡ್ ಮಾಡ್ಕೊಂಡು ಒಳ್ಳೆ ಬ್ಲಾಕ್ ಇರುವಂತದ್ದು ಅದನ್ನ ಅವರು ಕೇರಳ ಗ್ರೇಡ್ ಅಂತ, ಆಲಪಿ ಪೇಪರ್ ಅಂತಾನೆ ಅವರು ಹೊರದೇಶಕ್ಕೆ ಕೊಟ್ಟು ನಮಗೆ 10 ರೂಪಾಯಿ ಸಿಕ್ಕಿದ್ರೆ ಅವ್ರಿಗೆ 30 ರೂಪಾಯಿ ಸಿಗ್ತಾ ಇದೆ. ಇಷ್ಟು ವ್ಯತ್ಯಾಸ ಇದೆ. ಸಣ್ಣ ಒಂದು ಕಾರ್ಯಕ್ರಮದಿಂದ ನಾವು ಈ ಒಂದು 200% ಅಷ್ಟು ನಾವು ಲಾಸ್ ಗಳನ್ನ ಪಡ್ತಾ ಇದೀವಿ. ಆ ದೃಷ್ಟಿಯಿಂದ ನಾವು ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಒಂದು ಪ್ರೈಮರಿ ಪ್ರೊಸೆಸಿಂಗ್ ಅದು ಪ್ರಮುಖವಾಗಿ ಆಗ್ಬೇಕು. ಎಲ್ಲಾ ಬೆಳೆಗಾರರುಗಳು ಅಟ್ಲೀಸ್ಟ್ ಬೆಳೆಗಾರಗಳು ಮಾಡಕ್ಕಾಗದ್ರೆ ಎಲ್ಲ ಬೆಳೆಗಾರರು ಮಾಡಕ್ಕಾಗಲ್ಲ. ಹಾಗಾಗಿ ನಮ್ಮ ಸಾಂಬಾರ ಮಂಡಳಿ ಇನ್ನೊಂದು ಕಾರ್ಯಕ್ರಮ ತಗೊಂಡಿದ್ದೆ. ಅದು ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಒಂದು ಕಾರ್ಯಪಡೆ, ಟಾಸ್ಕ್ ಫೋರ್ಸ್ ಅಂತ. ಈಗ ಬೇರೆ ಬೇರೆ ಪ್ರಮುಖವಾದಂತಹ ಸ್ಪೈಸಸ್ಗೆ ಟಾಸ್ಕ್ ಫೋರ್ಸ್ ಗಳನ್ನ ನಾವು ಮಾಡಿದ್ವಿ. ಟಾಸ್ಕ್ ಫೋರ್ಸ್ ಗಳಲ್ಲಿ ಪ್ರಮುಖ ವ್ಯಕ್ತಿಗಳು ಯಾರಪ್ಪಾ ಅಂದ್ರೆ ಬೆಳೆಗಾರ ಇರ್ತಾರೆ, ಮತ್ತೆ ಸಣ್ಣ ಮಾರುಕಟ್ಟೆ ಮಾಡೋರು, ಮತ್ತೆ ಎಕ್ಸ್ಪೋರ್ಟರ್ ಇರ್ತಾರೆ. ಅವರು ಕಾಲಕಾಲಕ್ಕೆ ಅವರು ಮೀಟಿಂಗ್ ಮಾಡಿ ಈ ಒಂದು ಕಾಳುಮೆಣಸಿಗೆ ಅಥವಾ ಮೆಣಸಿನಕಾಯಿ ಆಗ್ಬೋದು, ಶುಂಠಿ ಆಗ್ಬೋದು, ಅರ್ಶನಕ್ಕಾಗಿ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಟಾಸ್ಕ್ ಫೋರ್ಸ್ ನಾವು ಮಾಡಿದ್ವಿ. ಅವರಿಂದ ನಾವು ಮಾಹಿತಿನ ಕಲೆ ಹಾಕ್ತೀವಿ ಸಂಬರ ಮಂಡಳಿ, ಅವ್ರು ಏನ್ ಕೊರತೆ ಇದೆ, ಅವ್ರಿಗೆ ಏನ್ ಬೇಕು, ಯಾವ ರೀತಿ ನಾವು ನಮ್ಮ ಸರ್ಕಾರದ ಸ್ಕೀಮ್ಗಳು ಅವ್ರಿಗೆ ಮುಟ್ಟಿದ್ರೆ ಒಳ್ಳೆ ರೀತಿಯಲ್ಲಿ ಅದು ಪ್ರಯೋಜನ ಆಗುತ್ತೆ, ಇನ್ನೇನು ಹೊಸ ಕಾರ್ಯಕ್ರಮ ಏನ್ ಬೇಕಾಗುತ್ತೆ, ಇದನ್ನೆಲ್ಲ ನಾವು ಕಾರ್ಯಪಡೆ ಮುಖಾಂತರ ನಾವು ಅವರನ್ನ ವಿಚಾರ ವಿನಿಮಯ ಮಾಡಿ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಪ್ರಮುಖವಾದಂತದ್ದು, ಇದು ಮೊದಲನೇದು. ತಾವ್ ಹೇಳಿದ್ರಿ ನಮ್ಮ ಕರ್ನಾಟಕದಲ್ಲಿ ಒಂದು 4 ಸಾಂಬಾರ ಪದಾರ್ಥಗಳನ್ನ ಬಹಳ ಹೆಚ್ಚಾಗಿ ನಾವು ಬೆಳಿತೇವೆ ಅಂತ ಹೇಳಿ. ಒಂದು ಕಾಳುಮೆಣಸು, ಇನ್ನ ಉಳಿದ 3 ಯಾವ್ಯಾವ? ಎರಡನೇದು ಏಲಕ್ಕಿ, ಏಲಕ್ಕಿ. ಮೂರನೇದು ಮೆಣಸಿನಕಾಯಿ, ಮೆಣಸಿನಕಾಯಿ ಅದರೊಳಗೆ ಕೂಡ ಬ್ಯಾಡಗಿ ಮೆಣಸಿನಕಾಯಿ, ನಿಮ್ಗೆ ಗೊತ್ತಿರಬಹುದು. ಹೌದು, ಅದು ವಿಶ್ವದಲ್ಲೇ ಶ್ರೇಷ್ಠವಾದಂತ ಮೆಣಸಿನಕಾಯಿ ಎಕ್ಸ್ಪೋರ್ಟ್ಗೋಸ್ಕರನೇ ಅದು. ಅದರಲ್ಲಿ 2 ಪ್ರಮುಖ ಅಂಶಗಳಿದೆ. ಒಂದು ಕಲರ್, ನ್ಯಾಚುರಲ್ ಕಲರ್ ಕೊಡುವಂತದ್ದು ಬ್ಯಾಡಗಿ ಚಿಲ್ಲಿ, ಕಲರ್ ಎಕ್ಸ್ಟ್ರಾಕ್ಟ್ ಮಾಡಿ ಈಗ ನಮ್ಗೆ ನ್ಯಾಚುರಲ್ ಕಲರ್ ಹೊರದೇಶಗಳಿಗೆಲ್ಲ ನ್ಯಾಚುರಲ್ ಕಲರ್ ಬೇಕದು, ಅದು ಅದು ಸಿಗುತ್ತೆ. ಎರಡನೇದು ಒಳ್ಳೆ ಫ್ಲೇವರ್, ಅದು ಮೆಣಸಿನ ಬಣ್ಣನೂ ಇರುತ್ತೆ ಒಳ್ಳೆ ಫ್ಲೇವರ್, ಅದಕ್ಕಾಗಿ ನಾವು ವಿಶೇಷವಾಗಿ ಅದು ಹೊರದೇಶಕ್ಕೆ ಹೋಗುತ್ತದೆ. ನಮ್ಮ ಭಾರತದೇಶದಲ್ಲಿ ಇದುವರೆಗೂ ನಾವು ತಗೊಂಡಾಗ ಅತಿ ಹೆಚ್ಚು ಈ ಒಂದು ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಮಾಡಿ ನಮ್ಗೆ ಹೆಚ್ಚಿನ ಒಂದು ವಿದೇಶ ವಿನಿಮಯ ನಮ್ಮ ದೇಶಕ್ಕೆ ಬರ್ತಾ ಇರೋದು. ಮೂರನೇ ಮೆಣಸಿನಕಾಯಿ ಆಯ್ತು, ನಾಲ್ಕನೇದು ಶುಂಠಿ, ಶುಂಠಿ ಮತ್ತು ಅರಿಶಿನ, ಅರಿಶಿನ. ಚಾಮರಾಜನಗರ ಮತ್ತೆ ಬಾಗಲಕೋಟೆ ಬಿಜಾಪುರ ಅಲ್ಲೆಲ್ಲ ಉತ್ತಮವಾದಂತ, ಇವತ್ತು ಕೂಡ ಬಾಗಲಕೋಟೆ ಭಾಗದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವಂಥದ್ದು ಇಡೀ ಪ್ರಪಂಚದಲ್ಲೇ. ಒಂದು ಎಕರೆಗೆ ಹೆಚ್ಚಿಗೆ ಒಂದು ಉತ್ಪಾದನೆ ಆಗುವಂತ ಪ್ರದೇಶ ಅಂದ್ರೆ ಬಾಗಲಕೋಟೆ ಬಿಜಾಪುರ ಏರಿ. ಸೊ ಹಾಗಾಗಿ 5 ಪ್ರಮುಖ ಬೆಳೆಗಳಿಗೆ ಟಾಸ್ಕ್ ಫೋರ್ಸ್ ಮಾಡಿದ್ವಿ, ಅದು ತುಂಬಾ ಆಕ್ಟಿವ್ ಆಗಿ ಈಗ ಆಗ್ತಾ ಇದೆ. ಟಾಸ್ಕ್ ಫೋರ್ಸ್ ಅವ್ರು ಏನ್ ಕೆಲಸ ಮಾಡ್ತಾರೆ? ಅವ್ರ ಪ್ರಧಾನ ಕೆಲಸ ಏನಪ್ಪ ಅಂದ್ರೆ ಯಾವ ರೀತಿ ಉತ್ಪಾದನೆಯನ್ನ ಜಾಸ್ತಿ ಮಾಡಬೇಕು, ಗುಣಮಟ್ಟದ ಉತ್ಪಾದನೆ ಹೇಗೆ ಮಾಡಬೇಕು, ಅದನ್ನ ನಮ್ಮ ಮೌಲ್ಯವರ್ಧನ ಮಾಡ್ಲಿಕ್ಕೆ ಏನೇನು ನಾವು ಕಾರ್ಯಕ್ರಮಗಳನ್ನ ಸರ್ಕಾರದಿಂದ ನಾವು ಪಡ್ಕೋಬಹುದು, ಯಾವ ರೀತಿ ಪಡ್ಕೊಳ್ಳೋದು, ಈ ರೀತಿ ಎಲ್ಲ 10 ಹಲವಾರು. ಆಮೇಲೆ ಅವರು ಬೆಳೆದಂತ ಮಾಲ್ಗೆ ಪ್ರದೇಶ ಕಳಿಸ್ಬೇಕು ಅವರು, ಅದಕ್ಕೆ ನಮ್ಮ ಸಾಂಬಾರ ಮಂಡಳಿ ಸಹಾಯ ಅಥವಾ ಭಾರತ ಸರ್ಕಾರ ಸಹಾಯ ಇಲ್ಲದೆ ಮಾಡಕ್ಕಾಗಲ್ಲ. ಅದಕ್ಕೆ ನಾವು ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್ ನಾವೇ ಕೊಡೋದು ಅವರಿಗೆ, ಕ್ವಾಲಿಟಿ ಸರ್ಟಿಫಿಕೇಟ್ ನಾವು ಕೊಡೋದು. ಅದನ್ನ ಎಷ್ಟು ಈಸಿಯಾಗಿ ನಾವು ತಗೊಳ್ಳೋದು, ಈಗೆಲ್ಲ ಬಹಳ ಕಷ್ಟ ಪಡ್ತಾ ಇದೀವಿ. ನಿಮ್ಗೆಲ್ಲ ಗೊತ್ತಿರಬಹುದು, ನಮಗೆ ಈಗ ಬಾಗಲಕೋಟೆ ಅಥವಾ ಚಾಮರಾಜನಗರ ಬೆಳೆಗಾರ ಅವನಿಗೆ ಕ್ವಾಲಿಟಿ ಸರ್ಟಿಫಿಕೇಟ್, ಯಾವುದೇ ಒಂದು ಸಾಂಬಾರ ಬೆಳೆಗಳು ಹೊರದೇಶಕ್ಕೆ ಹೋಗಿ ಮುಂಚೆ ನಮ್ಮ ಸ್ಪೈಸಸ್ ಬೋರ್ಡ್ ಸರ್ಟಿಫಿಕೇಟ್ ಇಲ್ಲದೆ ಹೋಗ್ಲಿಕ್ಕೆ ಆಗಲ್ಲ. ಆಸ್ ಪರ್ ದಿ ಪಾರ್ಲಿಮೆಂಟ್ ಆಕ್ಟ್ ಆ ಸರ್ಟಿಫಿಕೇಟ್ ತಗೊಳಕ್ಕೆ ನಾವು ಚೆನ್ನೈಗೆ ಹೋಗ್ಬೇಕು, ಇದಾದ್ರೆ ಮುಂಬೈಗೆ ಹೋಗ್ಬೇಕು, ಕೊಚ್ಚಿನ್ಗೆ ಹೋಗ್ಬೇಕು. ಹಾಗಾಗಿ ನಮ್ಮ ಕರ್ನಾಟಕದಲ್ಲೇ ಆ ಒಂದು ಫೆಸಿಲಿಟಿ, ಕ್ವಾಲಿಟಿ ಅಶ್ಯೂರೆನ್ಸ್ ಫೆಸಿಲಿಟಿ, ಅದಕ್ಕೆ ಕ್ವಾಲಿಟಿ ಅಶ್ಯೂರೆನ್ಸ್ಗೆ ಪ್ರಮುಖವಾಗಿ ಬೇಕಾದ್ದು ಕ್ವಾಲಿಟಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಲ್ಯಾಬ್, ಅದನ್ನು ನಾವು ಮಾಡ್ಕೊಡಬೇಕು. ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಸಾಂಬಾರ ಮಂಡಳಿ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ, ಪ್ರೈವೇಟ್ ಲ್ಯಾಬ್ಗಳ ಜೊತೆ ಮತ್ತೆ ಗೌರ್ಮೆಂಟ್ ಲ್ಯಾಬ್ಗಳ ಜೊತೆ. ಇಲ್ಲಾದ್ರೆ ನಮ್ಮ ಈಗ ಒಂದು ಮುಂದೆ ನಾನು ಹೇಳ್ತೀನಿ ಮಸಾಲೆ ಪಾರ್ಕ್ ಬಗ್ಗೆ, ಆ ಪಾರ್ಕ್ ಅಲ್ಲಿ ಕೂಡ ನಾವು ಒಂದು ಸ್ಟ್ಯಾಂಡರ್ಡ್ ಲ್ಯಾಬ್ ಮಾಡಬಹುದು. ಆ ಪಾರ್ಕ್ ಅಲ್ಲಿ ಅದೊಂದು ಮುಖ್ಯವಾದಂತ ಅಂಶ ಅದು ಪಾರ್ಕ್ ಅಲ್ಲಿ. ಈ ರಫ್ತು ಅಂತ ಅಂದಾಗ ಗುಣಮಟ್ಟಕ್ಕೆ ನಾವು ಹೆಚ್ಚು ಒತ್ತನ್ನ ನೀಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಗುಣಮಟ್ಟ ಖಾತ್ರಿ ಮಾಡುವ ನಿಟ್ಟಿನಲ್ಲಿ ಸಾಂಬಾರ ಮಂಡಳಿ ಏನೆಲ್ಲ ಕೆಲಸವನ್ನ ಮಾಡ್ತಾ ಇದೆ? ಪ್ರಮುಖವಾಗಿ 2 ಕಾರ್ಯಕ್ರಮ ನಾವು ಪಡ್ತೀವಿ. ಒಂದು, ನಾವು ಮಾಸ್ ಕ್ಯಾಂಪೇನ್ ಮಾಡಿ ಪೋಷಕಾಂಶ ಆಗಲಿ ಅದಕ್ಕೆ ಬೇಕಾದಂತ ಕೀಟನಾಶಕಗಳು ಅಥವಾ ರೋಗನಾಶಕಗಳನ್ನ ಯಾವ ಪ್ರಮಾಣದಲ್ಲಿ ಬಳಸಬೇಕು, ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು, ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ಕ್ಯಾಂಪೇನ್ ಮುಖಾಂತರ ಕೊಡ್ತೀವಿ. ಅದಕ್ಕೋಸ್ಕರ ನಾವು ಒಂದು ಕೆಲವು ವಿಶೇಷ ಕಾರ್ಯಕ್ರಮ ಹಾಕೊಂಡಿದ್ವಿ, ಮೊಬೈಲ್ ಸ್ಪೈಸ್ ಕ್ಲಿನಿಕ್ ಅಂತ. ನಮ್ಮ ಕರ್ನಾಟಕದ ಮತ್ತು ನಮ್ಮ ಭಾರತ ದೇಶದಲ್ಲಿ ಮೊಬೈಲ್ ಸ್ಪೈಸ್ ಕ್ಲಿನಿಕ್ ನಾವು ಆದಷ್ಟು ಜಾಸ್ತಿ ಮಾಡಿ ರೈತ ತೋಟಗಳಿಗೆ ಹೋಗಿ ಅಲ್ಲಿರುವಂತ ಪ್ರೊಡ್ಯೂಸರ್ಸ್ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ನಾವು ಯಾವ ರೀತಿ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಹೇಳ್ತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಎಲ್ಲ ರೈತರದನ್ನು ಕಲಿಸೋದಿ ರೈತ ತೋಟಕ್ಕೆ ಹೋಗಕ್ಕಾಗಲ್ಲ. ಅದಕ್ಕಾಗಿ ನಾವು ಸಾಂಬಾರ ಮಂಡಳಿ ಏನ್ ಮಾಡ್ತಾ ಇದೆ ಅಂದ್ರೆ ಸ್ಪೈಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆಗ್ಬಹುದು, ಸ್ಪೈಸ್ ಪ್ರೊಡ್ಯೂಸರ್ಸ್ ಕಂಪನಿಗಳಾಗಬಹುದು, ಸ್ಪೈಸ್ ಪ್ರೊಡ್ಯೂಸರ್ಸ್ ಸೊಸೈಟಿಗಳಾಗಬಹುದು, ಅದಕ್ಕೆ ನಾವು ಹೆಚ್ಚಿನ ಉತ್ತೇಜನ ಕೊಡ್ತೀವಿ. ಅಲ್ಲಿ ಎಲ್ಲರೂ ಮೆಂಬರ್ಸ್ ಇರ್ತಾರೆ, ಎಲ್ಲ ಬೆಳೆಗಾರರೆಲ್ಲ ಮೆಂಬರ್ಸ್ ಆಗಿರ್ತಾರೆ, ಮತ್ತೆ ಮಾರುಕಟ್ಟೆ ಮಾಡೋರು ಇರ್ತಾರೆ. ಅವರಿಗೆ ಸರ್ಕಾರ ವತಿಯಿಂದ ಏನೇನು ಪ್ರೋತ್ಸಾಹಗಳು ಕೊಡಬೇಕು, ಈಗಂತೂ ನಮಗೆ ಭಾರತ ಸರ್ಕಾರ ಹೆಚ್ಚಿನ ಒಂದು ಧನ ಸಹಾಯವನ್ನ ಮತ್ತು ಟೆಕ್ನಿಕಲ್ ಜ್ಞಾನವನ್ನ ಈ ಗ್ರೂಪ್ಗಳಿಗೆ ಕೊಡುವಂತ ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ನಮ್ಮ ಕರ್ನಾಟಕದಲ್ಲಿ ತೊಟ್ಕೊಂಡಾಗ ನಾವು ಸುಮಾರು 200 ಆಕ್ಟಿವ್ ಎಕ್ಸ್ಪೋರ್ಟ್ಸ್ ಇದೆ ರಿಜಿಸ್ಟರ್ಡ್, ಅವ್ರಿಗೆಲ್ಲ ರಿಜಿಸ್ಟರ್ ಮಾಡಿಸ್ಬೇಕು. ರಿಜಿಸ್ಟ್ರೇಷನ್ಗೆಲ್ಲ ನಮ್ಮ ಸ್ಪೈಸಸ್ ಬೋರ್ಡ್ನೇ ಆಥರೈಸ್ಡ್, ಅದು ಪ್ರೊಡ್ಯೂಸರ್ಸ್ ಕೂಡ ಉತ್ಪಾದನೆ ಮಾಡಿದವರು ಕೂಡ ಸರ್ಟಿಫಿಕೇಟ್ ಕೊಡುವಂತ ನಮ್ಮ ಸ್ಪೈಸಸ್ ಬೋರ್ಡ್, ಮತ್ತೆ ಅದನ್ನ ಮೌಲ್ಯವರ್ಧನೆ ಮಾಡಿ ಮ್ಯಾನುಫ್ಯಾಕ್ಚರ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಮ್ಯಾನುಫ್ಯಾಕ್ಚರ್ ಸರ್ಟಿಫಿಕೇಟ್ ಕೊಡೋದು ನಾವೇ, ಎಕ್ಸ್ಪೋರ್ಟ್ ಲೈಸನ್ಸ್ ಕೊಡೋದು ನಾವೇ ಸ್ಪೈಸಸ್ ಬೋರ್ಡ್. ಸೊ ಅದನ್ನೆಲ್ಲ ನಾವು ಎಲ್ಲ ಹೆಚ್ಚಿಗೆ ಅವ್ರು ಎಂಕರೇಜ್ ಮಾಡಿ ಈಗಾಗಲೇ ನಮ್ಮ ಸ್ಪೈಸಸ್ ಅಲ್ಲೇ ಸುಮಾರು ಒಂದು 200-400 ಬೇರೆ ಬೇರೆ ಸ್ಪೈಸಸ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಲಿ ಅಥವಾ ಫಾರ್ಮರ್ ಪ್ರೊಡ್ಯೂಸರ್ಸ್ ಸೊಸೈಟಿಗಳಾಗಲಿ ಇದನ್ನೆಲ್ಲ ಈಗಾಗಲೇ ಡೆವಲಪ್ ಆಗ್ತಾ ಇದೆ. ಸೊ ಅದ್ರ ಮುಖಾಂತರ ಒಂದೇ ಪ್ಲೇಸ್ ಅಲ್ಲಿ ಬೇರೆ ಬೇರೆ ಬೆಳೆಗಾರ ಬೆಳೆದಂತ ವಸ್ತುಗಳು ಅಲ್ಲೇ ಸಿಗಕ್ಕಾಗುತ್ತೆ. ಅವಾಗ ಎಕ್ಸ್ಪೋರ್ಟರ್ ಬಹಳ ಈಸಿ ಆಗುತ್ತೆ, ಆಮೇಲೆ ಟ್ರೇಸಬಿಲಿಟಿ ಬಹಳ ಸುಲಭ ಆಗುತ್ತೆ. ಈಗ ಬ್ಯಾಡಗಿ ಒಳಗೆ ನಾವು ಒಂದು ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಮಾಡ್ಬಿಟ್ರೆ ಬ್ಯಾಡಗಿ ಬೆಳೆಗಾರಲ್ಲ ಅಲ್ಲಿಗೆ ಮೆಂಬರ್ ಆಗಿರ್ತಾರೆ, ಅಲ್ಲಿಗೆ ತಂದು ಕೊಡ್ತಾರೆ. ಅವಾಗ ಎಕ್ಸ್ಪೋರ್ಟರ್ ಬಹಳ ಈಸಿ, ಅವ್ನು ಅಲ್ಲೇ ಬಂದು ಅಲ್ಲಿಂದ ಅವನು ಲಿಫ್ಟ್ ಮಾಡ್ಕೊಂಡು ಅದ್ ಮುಂದೆ ಹೆಂಗ್ ಕಾರ್ಯಕ್ರಮ ಮಾಡೋಕೆ ಅದು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಇದೊಂದು ಬೇರೆ ಬೇರೆ ಒಂದು ರೈತರ ಒಂದು ಆರ್ಗನೈಸೇಷನ್ ಆಗ್ಬಹುದು, ಈ ಒಂದು ಉತ್ಪಾದಕ ಆರ್ಗನೈಸೇಷನ್ ಆಗ್ಬಹುದು, ಮತ್ತೆ ಎಕ್ಸ್ಪೋರ್ಟರ್ ಆರ್ಗನೈಸೇಷನ್, ಅದನ್ನೆಲ್ಲ ಡೆವಲಪ್ ಮಾಡಕ್ಕೆ ನಾವು ಸ್ಪೈಸಸ್ ಬೋರ್ಡ್ ಸಕಾಲಕ್ಕೆ ಎಲ್ಲ ಸಹಕಾರ ಮತ್ತೆ ಸಹಾಯಧನ ಎಲ್ಲ ಕೊಡುತ್ತೆ. ಜೊತೆಲಿ ಈ ರೀತಿ ನಾವು ಮಾಡೋದಂದ್ರೆ ಏನಾಗ್ತದೆ ಅಂದ್ರೆ ಟ್ರೇಸಬಿಲಿಟಿ, ಇದು ಎಲ್ಲಿಂದ ಬಂತು, ಈಗ ನಾಳೆ ನಾವು ಎಕ್ಸ್ಪೋರ್ಟ್ ಮಾಡಿದ ಮೇಲೆ ಏನಾದ್ರೂ ತೊಂದರೆ ಬೇರೆ ದೇಶದಿಂದ ನಮ್ಗಿರುತ್ತೆ. ಯಾಕಂದ್ರೆ ನೋಡಿ, ಒಂದು ವಸ್ತು ಒಬ್ಬ ಮನುಷ್ಯನಿಂದ ಎಕ್ಸ್ಪೋರ್ಟ್ ಆಗುತ್ತೆ, ಆದ್ರೆ ಅದು ವಾಪಸ್ ಬಂದಾಗ ಇಡೀ ದೇಶಕ್ಕೆ ಅದು ಬಹಳ ಮಾರ್ಕ್ ಆಗುತ್ತೆ, ಪೇಪರ್ಗಳೆಲ್ಲ ಬಂದ್ಬಿಡುತ್ತೆ. ಭಾರತ ದೇಶದಿಂದ ತರಿಸಿದಂತ ಕಾಳು ಮೆಣಸು ಅಥವಾ ಏಲಕ್ಕಿ ಆಗಲಿ ವಾಪಸ್ ಬಂತು, ಕಾರಣಾಂತರ ಅಲ್ಲಿ ವಿಷಾಂಶಗಳು ಜಾಸ್ತಿ ಇತ್ತು, ಅಲ್ಲಿ ಬೇರೆ ಬೇರೆ ಅಫ್ಲೋಟಾಕ್ಸಿನ್ ಜಾಸ್ತಿ ಇತ್ತು. ಹಾಗಾಗಿ ಇದು ದೇಶಕ್ಕೆ ಒಂದು ಕೆಟ್ಟ ಒಂದು ಸಂದೇಶ ಹೋಗ್ತದೆ. ಹಾಗಾಗಿ ಇದು ಎಲ್ಲಿಂದ ಬಂತು, ಟ್ರೇಸಬಿಲಿಟಿ ಮಾಡ್ಲಿಕ್ಕೆ ಕೂಡ ಬಹಳ ಈಸಿ ಆಗುತ್ತೆ. ಈ ತರ ಅಸೋಸಿಯೇಷನ್ ಕಾಳಿದ್ದಾರೆ, ಅಂದ್ರೆ ಎಕ್ಸ್ಪೋರ್ಟ್ ಎಲ್ಲಿಂದನೋ ಪರ್ಚೇಸ್ ಮಾಡ್ತಾನೆ ಅವ್ನು ಗೊತ್ತಿರಲ್ಲ, ಇಲ್ಲಾರೆ ಗೊತ್ತಿರುತ್ತೆ ಯಾವ ಭಾಗದಿಂದ ಎಲ್ಲ ಆಗುತ್ತೆ. ಹಾಗಾಗಿ ಇದಕ್ಕೆ ನಾವು ಹೆಚ್ಚಿನ ಒತ್ತು ಕೊಡ್ತಾ ಇದೀವಿ. ಇವತ್ತು ವಿದೇಶಗಳಲ್ಲಿ ಮತ್ತೆ ನಮ್ಮ ದೇಶದಲ್ಲಿಯೂ ಕೂಡ ಸಾವಯವ ಪದಾರ್ಥಗಳು ಏನಿದ್ದಾವೋ ಅವಕ್ಕೆ ಹೆಚ್ಚು ಇವತ್ತು ಬೆಲೆ ಮತ್ತೆ ಬೇಡಿಕೆ ಬಂದಿರುವಂತದ್ದು. ಸಾವಯವ ಪದ್ಧತಿಯಲ್ಲಿ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟಾದರೂ ಹಣವನ್ನ ಕೊಟ್ಟು ವಿನಿಯೋಗ ಮಾಡಿ ಕೊಂಡ್ಕೊಳ್ಳುವಂತಹ ಒಂದು ಟ್ರೆಂಡ್ ಇತ್ತೀಚೆಗೆ ಶುರುವಾಗಿದೆ. ಈ ನಿಟ್ಟಿನಲ್ಲಿ ಈ ಸಾಂಬಾರ ಪದಾರ್ಥಗಳನ್ನ ಸಾವಯವ ಪದ್ಧತಿಯಲ್ಲಿ ಬೆಳೆಯುವ ನಿಟ್ಟಿನಲ್ಲಿ ಮಂಡಳಿ ಏನೆಲ್ಲ ಕೆಲಸವನ್ನ ಮಾಡ್ತಾ ಇದೆ? ಖಂಡಿತವಾಗಿ ಈಗ ನೀವು ಯಾವುದೇ ಒಂದು ಎಕ್ಸ್ಪೋರ್ಟರ್ ಕೇಳಿದಾಗ ಹೊರದೇಶವರಿಗೆ ಬೇಕಾಗಿರೋದು 100% ಸಾವಯವ ಅಲ್ಲದೂ ಕೂಡ ಆ ದೇಶಕ್ಕೆ ಬೇಕಾದಂತ ಸ್ಪೆಸಿಫಿಕೇಶನ್. ಹೌದು, ಒಂದಿಷ್ಟು ಪ್ರಮಾಣದಲ್ಲಿ ಸಾಮಾನ್ಯ ಅವರೆಲ್ಲ ಕೇಳೋದು IPM ಗ್ರೇಡ್ ಅಂತ, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಗ್ರೇಡ್ ಇರುವಂತ ಒಂದು ವಸ್ತುಗಳನ್ನ ಬೇಕು ಅಂತ ಕೇಳ್ತಾರೆ. ಅಂದ್ರೆ ಇಂಟಿಗ್ರೇಟೆಡ್ ಅಂದ್ರೆ ಏನು, ಒಂದು 70% ಅಷ್ಟು ಸಾವಯವ, ಒಂದು 30% ರಾಸಾಯನಿಕ, ಎರಡು ಮಿಕ್ಸರ್ ಆಗಿರುವಂತದ್ದು ಅದು ವಿದೇಶದಲ್ಲಾಗ್ಲಿ ನಮ್ಮ ಸ್ವದೇಶದಲ್ಲಿ ಓಡ್ತಿರುವಂತ ಒಂದು ಪದ್ಧತಿ. ಆದ್ರೂ ಕೂಡ ಕೆಲವು ರಾಜ್ಯಗಳು ಅಥವಾ ಕೆಲವು ದೇಶಗಳು ಅವರಿಗೆ 100% ಸಾವಯವ ಬೇಕು ಅಂತ ಕೇಳ್ತಾರೆ. ಈಗ ಎಸ್ಪೆಷಲಿ ಯುರೋಪ್, ಯುರೋಪ್ನವರಿಗೆ 100% ಆರ್ಗ್ಯಾನಿಕ್ ಕೊಟ್ರೆ ಅವ್ರು 2.5-3 ಜಾಸ್ತಿ ರೇಟ್ ಕೊಡಕ್ಕೂ ತಯಾರಿರ್ತಾರೆ. ಅದನ್ನೆಲ್ಲ ಟೆಸ್ಟ್ ಮಾಡೋಕ್ಕೆಲ್ಲ ಈಗೆಲ್ಲ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ ಬಂದಿದೆ, ಅಲ್ಲಿ ಟೆಸ್ಟ್ ಮಾಡಿ ಎಲ್ಲ ಓಕೆ ಆದ್ಮೇಲೆ ಮಾತ್ರ ಮಾಡ್ತಾರೆ. ಹಾಗಾಗಿ ಅದಕ್ಕೊಂದು ಒಂದು ಸ್ಕೋಪ್ ಇದೆ ನಮ್ಮಲ್ಲಿ. 10-15% ನಾವು ಸಾವಯವ ಪ್ಯೂರ್ ಅಂದ್ರೆ 100% ಸಾವಯವ ವಸ್ತುಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ದೇಶಕ್ಕೆ. ಹಾಗಾಗಿ ಅದಕ್ಕೋಸ್ಕರ ನಾವೇ ನೋಡ್ತೀವಿ ಪ್ರಮುಖವಾಗಿ ಸಾವಯವ ಕೃಷಿ ಯಾವ ರೀತಿ ಮಾಡಬೇಕು, ಅದಕ್ಕೆ ಒಂದು JAP ಅಂತ ಒಂದು ಪ್ಯಾಕೇಜ್ ಇದೆ, ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್. ಅದನ್ನ ನಾವು ಅವರಿಗೆ ಬೆಳೆಗಾರರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಅದೇ ರೀತಿ ಈಗ ಎಕ್ಸ್ಪೋರ್ಟರ್ಸ್ಗೆ ಗುಡ್ ಪೋಸ್ಟ್ ಹಾರ್ವೆಸ್ಟ್ ಅಂಡ್ ಸ್ಟೋರೇಜ್ ಪ್ರಾಕ್ಟೀಸ್ ಅಂತ, ಅದನ್ನ ಯಾವ ರೀತಿ ಸ್ಟೋರೇಜ್ ಮಾಡಬೇಕು, ಯಾವ ರೀತಿ ಪೋಸ್ಟ್ ಹಾರ್ವೆಸ್ಟ್ ಆದ್ಮೇಲೆ ಯಾವ ರೀತಿ ಅದನ್ನ ಶೇಖರಣೆ ಮಾಡಬೇಕು, ಗ್ರೇಡಿಂಗ್ ಮಾಡಬೇಕು, ಆಮೇಲೆ ಪೆಸ್ಟಿಸೈಡ್ ರೆಸಿಡ್ಯೂ ಇದೆ ಅಂತ ಟೆಸ್ಟ್ ಮಾಡಿಸ್ಬೇಕು, ಅದು ದಟ್ಸ್ ಎ ಮ್ಯಾಂಡೇಟ್. ಅದನ್ನೆಲ್ಲ ನಾವು ಈಗ ಟೆಸ್ಟಿಂಗ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ನಮ್ಮಲ್ಲಿ ಆಗಲೇ 9 ಕ್ವಾಲಿಟಿ ಲ್ಯಾಬ್ ಇದೆ ಬೇರೆ ಬೇರೆ ದೇಶಕ್ಕೆ. ಈಗ ಒಬ್ಬ ಎಕ್ಸ್ಪೋರ್ಟರ್ ಒಂದು ಸ್ಯಾಂಪಲ್ ಕಳ್ಸಿಕೊಟ್ರೆ ಅದನ್ನ ನಾವು ಟೆಸ್ಟ್ ಮಾಡಿ ಯಾವ ದೇಶಕ್ಕೆ ಇದು ಸೂಕ್ತ ಆಗುತ್ತೆ ಕಳ್ಸಕ್ಕೆ, ಆ ದೇಶದ ಮಾನದಂಡ ಏನಿದೆ ಅದ್ರ ಮೇಲೆ ನಾವು ಆ ಒಂದು ಶಿಫಾರಸು ಕೊಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಶಿಫಾರಸು ಕೊಡೋ ದೃಷ್ಟಿಯಿಂದ ಒಳ್ಳೆ ಕ್ವಾಲಿಟಿ ಲ್ಯಾಬ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ 9 ಕ್ವಾಲಿಟಿ ಲ್ಯಾಬ್ ನಮ್ಮ ಸಂಬಾರ ಮಂಡಳದಿಂದ ಚಾಲೂ ಇದೆ. ಅದಲ್ಲದೆ ಈ ಒಂದು ಆರ್ಗಾನಿಕ್ ಸಾವಯವ ಕೃಷಿ ಮಾಡ್ತೀವಿ ಅಂತಿದ್ರೆ ಬೆಳೆಗಾರರಿಗೆ ನಾವು ಇನ್ಸೆಂಟಿವ್ ಕೊಡ್ತೀವಿ. ಯಾಕಂದ್ರೆ ಒಂದು ಆರ್ಗಾನಿಕ್ ಸರ್ಟಿಫಿಕೇಟ್ ಸಿಗಬೇಕು ಅಂದ್ರೆ ಸುಮ್ಮ ಸಿಗಲ್ಲ, ಅದಕ್ಕೆ ಸರ್ಟಿಫಿಕೇಶನ್ ಏಜೆನ್ಸಿ ಇರುತ್ತೆ, ಇಂಡೋಸೆಟ್ ಅಥವಾ ಬೇರೆ ಬೇರೆ ಆರ್ಗನೈಸೇಷನ್ ನಾವು ಅಥವಾ ಆಸ್ಟ್ರೇಲಿಯಾ ಸರ್ಟಿಫಿಕೇಟ್ ಏಜೆನ್ಸಿ ಇರುತ್ತೆ, ಯುರೋಪಿಯನ್ ಸರ್ಟಿಫಿಕೇಶನ್ ಇರುತ್ತೆ, ಅವರೆಲ್ಲ ಸರ್ಟಿಫೈ ಮಾಡಬೇಕು. ಅವ್ರು ಅವಾಗ ಅವಾಗ ಒಂದ್ಸಿನ 3 ಒಂದ್ ತೋಟಕ್ಕೆ ಬಂದು ಏನ್ ಮಾಡ್ತಾರೆ ಅಂತ ಮಾಡ್ತಾರೆ. ಅವಾಗ ಸರ್ಟಿಫಿಕೇಶನ್ ಕಾಸ್ಟ್ ತುಂಬಾ ಆಗುತ್ತೆ, ಸುಮಾರು 1.5 lakh ತನಕ ಕೆಲಸದಿ ಕೇಳ್ತಾರೆ. ಒಂದೊಂದು ವಿಸಿಟ್ಗೆ 50-70,000 ಕೇಳಿದಿರುತ್ತೆ ದೇಶದವರು. ಎಲ್ಲ ಬೆಳೆಗಾರ ಆಗಲಿ ಅಥವಾ ಎಲ್ಲ ಚಿಕ್ಕ ಒಂದು ಬೆಳೆಗಾರ ಸಂಘಗಳು ಇದೆಲ್ಲ ಅದನ್ನ ಕೊಡ್ಲಿಕ್ಕಾಗಲ್ಲ. ಹಾಗಾಗಿ ಅದರ ಒಂದು ಪೋರ್ಷನ್ ಸರ್ಟಿಫಿಕೇಶನ್ ಕಾಸ್ಟ್ನ ಸುಮಾರು 33% ಇಂದ ಹಿಡಿದು 50% ತನಕ ನಮ್ಮ ಸಮರ ಮಾಡಿನೇ ಕೊಡುತ್ತೆ. ಮತ್ತೆ ಬೇರೆ ಬೇರೆ ಮುಖಾಂತರ ನಾವು ನಮ್ಮ ಸಂಸ್ಥೆಯಲ್ಲಿ ಗುಡ್ ಕ್ವಾಲಿಟಿ ಆರ್ಗ್ಯಾನಿಕ್ ಬಯೋ ಏಜೆಂಟ್ಸ್, ಈಗ ಟ್ರೈಕೋಡರ್ಮಾ ಆಗ್ಬೋದು, ಸೂಡೋಮಾಸ್ ಆಗ್ಬೋದು, ಕಡಿಮೆ ರೇಟಲ್ಲಿ ಉತ್ತಮವಾದಂತ ಆರ್ಗ್ಯಾನಿಕ್ ಮೂಲವಾದಂತ ವಸ್ತುಗಳನ್ನ ನಾವು ನಮ್ಮ ಲ್ಯಾಬ್ಗಳಲ್ಲಿ ಮಾಡಿ ಕಡಿಮೆ ರೇಟಲ್ಲಿ ಕೊಡ್ತೀವಿ. ಅದೇ ರೀತಿ ಬೇರೆ ತೋಟಗಾರಿಕೆ ಇಲಾಖೆಯವರು ಇನ್ನೂ ಹೆಚ್ಚಿನ ಬೇರೆ ಬೇರೆ ವಸ್ತುಗಳನ್ನ ಅವ್ರು ಕೊಡ್ತಾರೆ. ಒಟ್ಟಿನಲ್ಲಿ ಉದ್ದೇಶ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಸಾವಯವ ಕೃಷಿ ಆಗಲಿಕ್ಕೆ ಏನೇನು ಸರ್ಕಾರ ವತಿಯಿಂದ ತಾಂತ್ರಿಕತೆ ಇರ್ಬೋದು ಅಥವಾ ಅವ್ರಿಗೆ ಆರ್ಥಿಕ ಸಹಾಯ ಇರ್ಬೋದು ದೊರಕಿಸ್ಕೊಡ್ತಾ ಇದ್ದೀರಾ. ಈ ಸಾಂಬಾರ ಪದಾರ್ಥಗಳ ಬೆಳೆಗಾರರು ಏನಿದ್ದಾರ ಅವ್ರಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಮಂಡಳಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಹೇಗೆ ಅದನ್ನ ತಲುಪಿಸ್ತಾ ಇದೆ? ಮೂರನ್ನ ನಾಲ್ಕು ಪ್ರಮುಖ ವಿಷಯಗಳನ್ನ ಚುಟುಕವಾಗಿ ನಾನು ಹೇಳ್ತೇನೆ. ಮೊದಲೇನು ರಫ್ತುದಾರಿಗಳಿಗೆ ಅವರಿಗೆ ನಾವು ರಫ್ತು ಮಾಡಲಿಕ್ಕೆ ಸರ್ಟಿಫಿಕೇಶನ್ ಕೊಡ್ತೀವಿ, ಅದು ತ್ರೂ ಗವರ್ಮೆಂಟ್ ಆಫ್ ಇಂಡಿಯಾ ನಮ್ಮ ಸ್ಪೈಸಸ್ ಬೋರ್ಡ್ಗೆ ಆದ್ರೆ ಅವರಿಗೆ ಎಕ್ಸ್ಪೋರ್ಟ್ ಲೈಸೆನ್ಸ್ ಕೊಡುವಂಥದ್ದು ಮೊದಲನೇ ಕಾರ್ಯಕ್ರಮ. ಅದೇ ಅವರಿಗೆ ಅಥಾರಿಟಿ, ಆ ಸರ್ಟಿಫಿಕೇಟ್ ಇಲ್ಲದೆ ಅವರಿಗೆ ಮಾರ್ಕೆಟ್ ಮಾಡೋಕ್ಕಾಗಲ್ಲ. ಅದು ಒಂದು. ಎರಡನೇದು ಈಗ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಮಾಡಿರ್ತಾರೆ ರಫ್ತುದಾರಗಳಾಗಲಿ ಈ ಮ್ಯಾನುಫ್ಯಾಕ್ಚರ್ಸ್ಗಳು, ಅವರಿಗೆ ಹೊರದೇಶಕ್ಕೆ ಅದರ ಒಂದು ವಿಷಯ ತಿಳಿಬೇಕು, ಅಡ್ವರ್ಟೈಸ್ಮೆಂಟ್ ಬೇಕು ಅವರಿಗೆ ಹೊರದೇಶದಲ್ಲಿ. ಎಲ್ಲ ಮ್ಯಾನುಫ್ಯಾಕ್ಚರ್ಗಳು ಅಡ್ವರ್ಟೈಸ್ಮೆಂಟ್ ಕಾಸ್ಟ್ಗಳನ್ನ ಬೇರೆ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಸಮಾರಂಭ ಮಾಡುತ್ತೆ ನಮ್ಮಲ್ಲಿ ಸ್ವದೇಶದಲ್ಲಾಗಲಿ ಅಥವಾ ವಿದೇಶಗಳಲ್ಲಿ ಈ ಸ್ಪೈಸಸ್ ಫೇರ್ಗಳಾಗುತ್ತೆ. ಸಾಮಾನ್ಯವಾಗಿ ಈಗ ಕೋವಿಡ್ನಿಂದ ಕಡಿಮೆ ಇದೆ, ಇಲ್ಲಾಂದ್ರೆ ಪ್ರತಿ ವರ್ಷ ಕೂಡ ಸುಮಾರು 20-25 ಇಂಟರ್ನ್ಯಾಷನಲ್ ಪ್ರದೇಶಗಳಲ್ಲಿ, ಭಾರತದಲ್ಲೇ ಒಂದು 40 ವಿವಿಧ ಭಾಗಗಳಲ್ಲಿ ಸ್ಪೈಸ್ ಫೇರ್ ಅಥವಾ ಫುಡ್ ಅಂಡ್ ಬಿವರೇಜಸ್ ಸ್ಪೈಸಸ್ ಫೇರ್ಗಳು ಇಂಟರ್ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಆಗುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಈ ಉತ್ಪಾದಕರನ್ನು ನಾವು ಎಂಕರೇಜ್ ಮಾಡ್ತೀವಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಅವ್ರಿಗೆ ಬೇಕಾದಂತ ಕೆಲವು ನಮ್ಮ ಸ್ಪೈಸಸ್ ಬೋರ್ಡ್ ಸ್ಟಾಲಲ್ಲೇ ಅವರ ವಸ್ತುಗಳನ್ನ ಎಕ್ಸಿಬಿಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಮತ್ತೆ ಅಲ್ಲಿಗೆ ಬರ್ಲಿಕ್ಕೆ ಆಗಲ್ಲ, ಅವ್ರ ಪಾಂಪ್ಲೇಟ್ಸ್ ಎಲ್ಲ ಪ್ರಾಡಕ್ಟ್ ನ ಬಿತ್ತು ಪತ್ರ ಆಗಲಿ ಬೇರೆಗಳನ್ನ ಅವ್ರ ಪಾಂಪ್ಲೇಟ್ ಟೆಕ್ನಿಕ್ ಆ ಇನ್ಫಾರ್ಮೇಶನ್ ಬೇರೆ ಜನಗಳಿಗೆ ಗೊತ್ತಾಗಬೇಕು ಅಂತ ದೃಷ್ಟಿಯಿಂದ ಅಲ್ಲಿ ಪ್ರಿಂಟ್ ಮಾಡಿಸ್ತಾರಲ್ಲ, ಆ ಪ್ರಿಂಟಿಂಗ್ ಕಾಸ್ಟ್ ಕೂಡ ನಮ್ಮ ಸಮರ ಮಾಡಲಿ ಕೊಡುತ್ತೆ. ಹೊರದೇಶಕ್ಕೆ ಸಪೋಸ್ ಪ್ರಿಂಟಿಂಗ್ ಮಾಡೋಕ್ಕಾಗಲ್ಲ ಅಥವಾ ಹೊರದೇಶಕ್ಕೆ ಅವರು ಅವ್ರ ಅಪರಾಧಗಳನ್ನ ಕಳಿಸ್ಬೇಕು, ಕಾರ್ಗೋ ಚಾರ್ಜ್ ಆಗುತ್ತೆ, ತುಂಬಾ ಜಾಸ್ತಿ ಆಗುತ್ತೆ. ಆ ಕಾರ್ಗೋ ಚಾರ್ಜ್ ಕೂಡ ನಮ್ಮ ಸಾಂಬಾರ ಮಂಡಳಿ ಕೊಡುತ್ತೆ. ಹಾಗಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ಕಾಲಕಾಲಕ್ಕೆ ನಾವು ಒಂದು ತರಬೇತಿ ಕೊಡ್ತೀವಿ, ಬೈಯರ್ಸ್ ಎಲ್ಲ ಮೀಟ್ಗಳು ಮಾಡ್ತೀವಿ, ಇಂಟರ್ನ್ಯಾಷನಲ್ ಬೈಯರ್ಸ್ ಕೂಡ ನಾವು ಕರೆಸ್ತೀವಿ, ಅವ್ರ ಜೊತೆ ಸಂಪರ್ಕ ಮಾಡ್ಕೊಳಕ್ಕೆ ಮಾಡ್ತೀವಿ. ಎಲ್ಲಕ್ಕಿಂತ ಹೆಚ್ಚುವಾಗಿ ಈ ನಡುವೆ ಎಲ್ಲ ನಿಮ್ಗೆಲ್ಲ ಗೊತ್ತಿರಬಹುದು, ಈ ಮಾರ್ಕೆಟಿಂಗ್ ಈ ಬಜಾರ್ ಈಗೆಲ್ಲ ಈಗ ನಮ್ಮನೆಲ್ಲ ನನಗೇನ ವಸ್ತು ಬೇಕಂದ್ರೆ ಹಿಂದೆ ನಾನು ಅಂಗಡಿ ಹೋಗ್ತಿದ್ದೆ, ಈಗ ಅಂಗಡಿ ಹೋಗ್ದೇನೆ ಮನೆಯಲ್ಲಿ ಕೂತ್ರೆ ಮೊಬೈಲ್ ಅಲ್ಲಿ ನಾನು ಆರ್ಡರ್ ಮಾಡ್ಬಿಟ್ಟು ಮನೆಗೆ ತಗೊಂಡು ಮಾಡಿದ್ದೆ. ಅದೇ ರೀತಿ ಈ ಬಜಾರ್ ದೃಷ್ಟಿಯಿಂದ ಈಗ ಉತ್ಪಾದಕರು ಏನಿದ್ದಾರೆ ಅವ್ರು ನಾವು ಕೋರ್ಡಿನೇಟ್ ಮಾಡ್ತೀವಿ. ಈಗ ಉತ್ಪಾದನೆ ಮಾಡಿದವರಿಗೆ ಸಾಂಬಾರ ಮಂಡಳಿಗೆ ಸಂಪರ್ಕ ಮಾಡ್ಕೊಂಡ್ರೆ ಅವ್ರಿಗೆ ಹೆಚ್ಚಿನ ಒಂದು ಲಾಭ ಆಗತ್ತೆ, ಮತ್ತೆ ಯಾವ ರೀತಿ ಅವರ ಒಂದು ಚಟುವಟಿಕೆಯಿಂದ ಮುಂದುವರ್ಸ್ಕೊಳಕ್ಕೆ ಕಾಲಕಾಲಕ್ಕೆ ಅವ್ರು ಬೇಕಾದಂತ ಒಂದು ಉತ್ತೇಜನ ಆಗಲಿ ಮತ್ತೆ ಒಂದು ವಿಶೇಷ ತಾಂತ್ರಿಕತೆ ಆಗಲಿ ಅದನ್ನೆಲ್ಲ ನಾವು ಹೇಳ್ಕೊಳ್ಳುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಮಾರಾಟದಲ್ಲಿ ಹೆಚ್ಚು ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಕ್ಕಂಥದ್ದು ಭೌಗೋಳಿಕ ಸೂಚಿ ಅಂತ ಹೇಳಿ ನಾವು ಕರಿತೀವಿ, ಜಿಐ ಟ್ಯಾಗ್ ಅಂತ ಹೇಳ್ತೀವಿ. ಆ ಜಿಐ ಟ್ಯಾಗ್ ಸಿಕ್ತು ಅಂತ ಹೇಳಿದ್ರೆ ಆ ಪದಾರ್ಥಕ್ಕೆ ಒಳ್ಳೆ ಬೇಡಿಕೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ವಿಶೇಷವಾದಂತಹ ಪದಾರ್ಥ, ಮತ್ತೆ ವಿಶ್ವದ ಇನ್ನೆಲ್ಲೂ ಕೂಡ ಅದನ್ನ ಬೆಳೆಯಲಿಕ್ಕಾಗಲ್ಲ, ಒಂದೇ ಭೌಗೋಳಿಕ ನೆಲೆಯಲ್ಲಿ ಬೆಳೆದಾಗ ಮಾತ್ರ ಆ ತರದ ಒಂದು ಗುಣಮಟ್ಟವನ್ನ ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಮಾತುಗಳು ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ ಯಾವ್ಯಾವ ಸಾಂಬಾರ ಪದಾರ್ಥಗಳಿಗೆ ಇದುವರೆಗೆ ಭೌಗೋಳಿಕ ಸೂಚಿಯನ್ನ ದೊರಕಿಸಿಕೊಡಲಾಗಿದೆ, ಇನ್ನು ಏನೆಲ್ಲ ಪ್ರಯತ್ನಗಳು ಯಾವ್ಯಾವ ಪದಾರ್ಥಕ್ಕೆ ನಡೀತಾ ಇದೆ ಇದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಈಗ ಬ್ಯಾಡಗಿ ಚಿಲ್ಲಿ ಅಂದ್ರೆ ಹೌದು ಬ್ಯಾಡಗಿ ಬ್ಯಾಡಗಿ ಮಾತ್ರ ಹೌದು, ಅದೇ ಮೆಣಸಿನ ನಾವು ಹಾಸನದಲ್ಲಾಗಲಿ ಅಥವಾ ಬೇರೆ ಕಡೆ ಬೆಳೆದ್ರೆ ಆ ಗುಣ ಬರಲ್ಲ ಬರಲ್ಲ, ವಿಶೇಷವಾದಂತ ವಾತಾವರಣ ಇರುತ್ತೆ, ವಿಶೇಷವಾದ ಬೆಳೆ ಅದು. ಹಾಗಾಗಿ ಆ ಜಿಐ ಟ್ಯಾಗ್ ಅದು ಗವರ್ಮೆಂಟ್ ಆಫ್ ಇಂಡಿಯಾ ಅದು ದೊರಕಿಸ್ಕೊಡುತ್ತೆ. ಅದಕ್ಕೆ ಆ ದೃಷ್ಟಿಯಿಂದ ಸಾಂಬಾರ ಬೆಳೆಗಳಿಗೆ ಈ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ಸರಳವಾದ ಪ್ರಕ್ರಿಯೆ ಅಲ್ಲ, ಇದು ಲೀಗಲಿ ಬೌಂಡ್. ಸೊ ಹಾಗಾಗಿ ನಮ್ಮ ಸಾಂಬಾರ ಮಂಡಳಿ ಇದಕ್ಕೆ ಕೋಆರ್ಡಿನೇಟರ್ ಕಸ್ಟೋಡಿಯನ್ ಆಫ್ ದಿ ಜಿಐ ಪ್ರಾಡಕ್ಟ್ ಸ್ಪೈಸಸ್. ಈಗಾಗಲೇ ನಾಲ್ಕರಿಂದ 5 ಸ್ಪೈಸಸ್ ನಾವು ಆಲ್ರೆಡಿ ಕಸ್ಟೋಡಿಯನ್ ಆಗಿದ್ದೀವಿ. ಜೀರಿಗೆ ಹೌದು, ನಮ್ಮ ದೇಶದಲ್ಲಿ ಬೆಳೆಯುವಂತ ಜೀರಿಗೆ ಅತಿ ಶ್ರೇಷ್ಠವಾದ ಜೀರಿಗೆ, ಅದಕ್ಕೆಲ್ಲ ಜೀರಿಗಳನ್ನು ತರಲಿಕ್ಕೆ ಆಮೇಲೆ ಹುಣಸೆ ಹಣ್ಣು ನಿಮ್ಗೆ ಗೊತ್ತಿರಬಹುದು ಟ್ಯಾಮರಿಂಡ ನಮ್ಮ ಕರ್ನಾಟಕದಲ್ಲೂ ಕೂಡ ಅದು ಪ್ರಮುಖವಾದಂತ ಸಾಂಬಾರ ಬೆಳೆ ಅದು. ಅದು ಕೂಡ ಜಿಐ ಟ್ಯಾಗ್ ನಮ್ಮಿಂದ ವಿಶೇಷವಾದ ಅಲ್ಲಿ ಬೇರೆ ಬೇರೆ ಕೆಮಿಕಲ್ ಟೆಸ್ಟಿಂಗ್ ನಡೀತಾ ಇದೆ. ಹಾಗೆ ಈಗ ಹೊಸ ಹೊಸ ಸಾಂಬಾರ ಬೆಳೆಗಳು ದಿನನಿತ್ಯಕ್ಕೆ ಬೇಕಾದಂತಹ ಸಾಂಬಾರ ಬೆಳೆಗಳ ಬಗ್ಗೆ ಜಿಐ ಟ್ಯಾಗ್ ನ ಮಾಡಕ್ಕೆ ಅದು ಬಹಳ ಪ್ರಾಸೆಸ್, ಜಿಐ ರಿಜಿಸ್ಟ್ರೇಷನ್ ಆಗಕ್ಕೆ ಕನಿಷ್ಠ 1-1.5 ವರ್ಷ ಬೇಕದು. ಅದಕ್ಕೆಲ್ಲ ಲೀಗಲ್ ಪ್ರೊಸೀಜರ್ ಬೇಕಾದಂತ ಮಾಹಿತಿಗಳನ್ನ ಅದಕ್ಕೆಲ್ಲ ಕೊಡುವಂಥದ್ದು ನಮ್ಮ ಸಾಂಬಾರ ಮಂಡಳಿ ಮಾಡುತ್ತೆ. ಇನ್ನೊಂದು ವಿಶೇಷ ಒಂದು ಬಹಳ ಸಂತೋಷ ಸುದ್ದಿ ಅಂದ್ರೆ ಜಿಐ ಟ್ಯಾಗ್ ಪ್ರಾಡಕ್ಟ್ ಈಗಾಗಲೇ ನಮ್ಮ ಹಾಸನ ಜಿಲ್ಲೆಯಲ್ಲೇ ಡಾಕ್ಟರ್ ಜಯರಾಮ್ ಅಂತ ಅವರು ಸೀನಿಯರ್ ಐಎಎಸ್ ಮ್ಯಾನ್ ಈಗ ಬೇದೂರು ಹತ್ರ ಅವರು ಜಿಐ ಪ್ರಾಡಕ್ಟ್ ನ ಈಗಾಗಲೇ ಲಾಂಚ್ ಮಾಡಿದ್ದಾರೆ, ಈಗ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಚಿಲ್ಲಿ. ಈಗ ಒಂದು ಅವ್ರ ಯೂನಿಟ್ ಕೂಡ ಇಲ್ಲಿದೆ, ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ ಆಗಲಿ ನಮ್ಮ ಬೋರ್ಡಿಂದ ಅವರಿಗೆ ಮಾನ್ಯತೆ ಕೂಡ ಕೊಟ್ಟಿದೆ. ಅದನ್ನ ನಮ್ಮ ವೆಬ್ಸೈಟ್ ಅಲ್ಲಿ ಬೇಕಾದ್ರೆ ನೀವು ನೋಡ್ಕೋಬಹುದು ಜಿಐ ಟ್ಯಾಗ್ ಪ್ರಾಡಕ್ಟ್ ಅಂತ ನೋಡಿದಾಗ ಜಯರಾಮ್ ಅವರದು ಬೇದೂರು ಹತ್ರನೇ ಇದೆ ಅದು ಯೂನಿಟ್, ಅಲ್ಲೇ ಗ್ರೇಡಿಂಗ್ ಮಾಡಿ ಎಲ್ಲ ಸ್ಮಾಲ್ ಪ್ಯಾಕೆಟ್ಸ್ ಆನ್ಲೈನ್ ಬೇಕಾದ್ರೆ ಯಾರು ಬೇಕಾದ್ರೆ ಜಿಐ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡಬಹುದು, ಅವರು ಹೊರದೇಶಕ್ಕೆ ಕೂಡ ಅವರು ಕಳಿಸ್ಕೊಡ್ತಾರೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ

ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಕೇಳಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಶ್ರೋತೃಗಳ, ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ, 6:51 ಗಾನಯಾನ, 7:45 ಭಾಷಣ, ಜಾನಪದ ಅಂದು ಇಂದು ಮಾತನಾಡುತ್ತಾರೆ ಡಾ ಜೆ ರಾಜಾ ಗುಂಡಾಪುರ, 9:00 ಕ್ಷಿತಿಜ ಲಿಟರರಿ ಗುರು, ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಸಾಹಿತಿ ಶ್ರೀಪ್ರಭು ಚನ್ನಬಸವ ಸ್ವಾಮೀಜಿ. ಕಾರ್ಯಕ್ರಮದ ವಿನ್ಯಾಸ ಮತ್ತು ಪ್ರಸ್ತುತಿ ಹಾಗೂ ನಿರ್ಮಾಣ ಡಾ ನಿರ್ಮಲಾ ಸಿ ಎಲಿಗಾರ್, ಸಹಕಾರ ನಂದನ್ ಎನ್. 10:00 ನಮ್ಮ ನಿಲಯದಿಂದ ಭಾವನ ಅಂತರಾಳದ ಹೂಬನ ಪ್ರಸ್ತುತಪಡಿಸುತ್ತಾರೆ ಎಂ ಶಿವಕುಮಾರ್.